생겨서. ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ ನೀಡಿದವರು ದಿನಕರ ಶಾಸ್ತ್ರಿ ಹಾಗೂ ರಾಜು ಅವರು. ಹಾಗೆಯೇ ಕಾರ್ಯಕ್ರಮದಲ್ಲಿ ಇಷ್ಟ ತನಕ ನಿಮ್ಮೊಟ್ಟಿಗೆ ಇದ್ದದ್ದು ನಿಮ್ಮ ಪ್ರೀತಿಯ ರಮೇಶಣ್ಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಇದರಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿ. ಇದರಲ್ಲಿ ಆಲೂಗಡ್ಡೆ ಬೆಳೆಯ ಕೊಯ್ಲೋತ್ತರ ಚಟುವಟಿಕೆಗಳು, ಈ ಕುರಿತು ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಪಿಎಸ್ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ. ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಫಲಸಿರಿ ಈ ಬಾನುಲಿ ಸರಣಿಯಲ್ಲಿ ಆಲೂಗೆಡ್ಡೆ ಬೆಳೆಯ ಕೊಯ್ಲೋತ್ತರ ಚಟುವಟಿಕೆಗಳ ಕುರಿತಂತೆ ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಪಿಎಸ್ ಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಕೊಯ್ಲೋತ್ತರ ಚಟುವಟಿಕೆಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರದೇಶದಲ್ಲಿ ಆಲೂಗೆಡ್ಡೆಯನ್ನು ಬೆಳೆಯಲಾಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮೇ ಕಡೆಯ ವಾರದಿಂದ ಜೂನ್ ವರೆಗೂ ಕೂಡ ಬಿತ್ತನೆ ಅನ್ನುವಂಥದ್ದು ಆಗಿದೆ. ಈಗಾಗಲೇ ಬೆಳೆ ಕೊಯ್ಲಿಗೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಕೊಯ್ಲೋತ್ತರ ಚಟುವಟಿಕೆಗಳು ಏನೆಲ್ಲ ನಡೆಯುತ್ತೆ, ಹೇಗೆ ಮಾಡಿಕೊಳ್ಬೇಕು, ಕೊಯ್ಲಿನ ನಂತರ ನಾವು ಬೆಳೆದಂತಹ ಆಲೂಗೆಡ್ಡೆಯನ್ನು ಹೇಗೆ ಶೇಖರಣೆಯನ್ನು ಮಾಡುವಂಥದ್ದು ಮತ್ತು ಸಂರಕ್ಷಣೆಯನ್ನು ಮಾಡುವಂಥದ್ದು, ಈ ತರಹದ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯಲ್ಲಿ ಇರುವಂತಹ ತೋಟಗಾರಿಕಾ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಸಸ್ಯರೋಗ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿಎಸ್ ಪ್ರಸಾದ್ ಅವರು. ಪ್ರಸಾದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಆಲೂಗೆಡ್ಡೆ ಬೆಳೆಯಲ್ಲಿ ಕೊಯ್ಲೋತ್ತರ ಚಟುವಟಿಕೆಗಳು ಏನೆಲ್ಲ ನಡೆಯುತ್ತೆ ಅನ್ನುವಂತಹ ವಿಚಾರಗಳನ್ನು ತಾವು ನಮ್ಮ ರೈತರಿಗೆ ತಿಳಿಸಿಕೊಡಬೇಕು. ಕೊಯ್ಲು ಯಾವಾಗ ಪ್ರಾರಂಭ ಆಗುತ್ತೆ, ಕೊಯ್ಲನ್ನ ಹೇಗೆ ಮಾಡಲಾಗುತ್ತೆ, ಇಲ್ಲಿಂದ ಇವತ್ತಿನ ಮಾತುಕತೆಯನ್ನು ಪ್ರಾರಂಭ ಮಾಡೋಣ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈಗ ಕೆಲವು ರೈತರ ಹೊಲಗಳಲ್ಲಿ ಈಗಾಗಲೇ ಆಲೂಗೆಡ್ಡೆ ಕೊಯ್ಲಿಗೆ ಬಂದಿರುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ಆ ಒಂದು ಸಮಯದಲ್ಲಿ ಕೊಯ್ಲೋತ್ತರ ಚಟುವಟಿಕೆಗಳು ಅಂದರೆ ಕೊಯ್ಲು ಯಾವ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ, ಯಾವ ರೀತಿ ಮಾಡಬೇಕಾಗತ್ತೆ, ಅದನ್ನು ಎಲ್ಲಿ ನಾವು ಸ್ಟೋರೇಜನ್ನು ಮಾಡಬೇಕಾಗತ್ತೆ, ಶೇಖರಣೆಯನ್ನು ಮಾಡಿ ನಮಗೆ ಉತ್ತಮ ಮಾರುಕಟ್ಟೆ ಬಂದಾಗ ಯಾವ ರೀತಿ ಮಾರುಕಟ್ಟೆ ಮಾಡುವಂಥದ್ದು, ಮತ್ತು ಅದನ್ನು ಸಂಸ್ಕರಣೆ ಅನ್ನಿಸ್ತದ್ದು ಪ್ರೊಸೆಸಿಂಗ್ ಮಾಡೋಂಥಕ್ಕದ್ದು ಈ ಒಂದು ದಿನದಲ್ಲಿ ನಾವು ತಿಳಿಸೋಕ್ಕೆ ಇಷ್ಟಪಡ್ತೇವೆ. ಮೊದಲು ಕೊಯ್ಲು ಮಾಡೋಂಥದ್ದು, ಈಗ ಕೆಲವು ಬಂದಿರೋಂಥಕ್ಕಂಥ ಈಗ ಆಲ್ರೆಡಿ ಹಾಸನ ಜಿಲ್ಲೆಯಲ್ಲಿ 10,000-12,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಕೆಲವು ರೈತರ ತಾಕುಗಳಲ್ಲಿ ಹೊಲಗಳಲ್ಲಿ ಈಗ ಆಲ್ರೆಡಿ ಆಲೂಗೆಡ್ಡೆ ಕೊಯ್ಲಿಗೆ ಬಂದಿದೆ. ಯಾವ ಸಂದರ್ಭದಲ್ಲಿ ಕೊಯ್ಲು ಮಾಡಬೇಕು ಅಂತಂದರೆ, ಅಂದರೆ ಮಣ್ಣಿನ ತೇವಾಂಶವನ್ನು ಅದವರಿತ ತೇವಾಂಶವನ್ನು ಹೊಲಗಳಲ್ಲಿ ರೈತರು ಮೇಂಟೈನ್ ಮಾಡಬೇಕಾಗತ್ತೆ ಕೊಯ್ಲು ಮಾಡೋಂಥ ಸಂದರ್ಭದಲ್ಲಿ. ಮತ್ತು ಕೊಯ್ಲು ಮಾಡೋದಕ್ಕಿಂತ ಮುಂಚಿತವಾಗಿ ಹತ್ತರಿಂದ 15 ದಿನಗಳ ಮುಂಚಿತಿಗೆ ಏನು ಗಿಡಗಳ ಸೊಪ್ಪನ್ನು ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. 10-15 ದಿನಗಳ ಮುಂಚೆನೆ ಸೊಪ್ಪನ್ನು ಕಟ್ ಮಾಡಿ ನಂತರ ನಾವು ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡಿಕೊಂಡು ಕುಯಿಲನ್ನ ಪ್ರಾರಂಭ ಮಾಡಬೇಕಾಗ್ತದೆ. ಯಾಕೆ 10-15 ದಿವಸ ಮುಂಚಿತವಾಗಿ ಸೊಪ್ಪನ್ನು ತೆಗಿಬೇಕು? ಸೊಪ್ಪು ತೆಗೆಯೋದ್ರಿಂದ 2-3 ನಮಗೆ ಉಪಯೋಗಗಳಿದ್ದಾವೆ. ಒಂದು, ಏನು ಗೆಡ್ಡೆ ಆರ್ಡನಿಂಗ್ ಅಂತ ಆಗ್ತೀವಿ, ಸ್ಕಿನ್ನು ಆರ್ಡನಿಂಗ್ ಆಗುತ್ತೆ. ಸ್ಕಿನ್ನು ಏನು ಗೆಡ್ಡೆ ಚರ್ಮ ಅಂತ ಏನು ಹೇಳ್ತೀವಿ ಅದಕ್ಕೆ ಮಂದ ಆಗ್ತದೆ, ಆರ್ಡನಿಂಗ್ ಆಗುತ್ತೆ, ಗೆಡ್ಡೆ ದೃಢವಾಗುತ್ತೆ. ಮತ್ತೆ ಯಾವುದೇ ಒಂದು ಪೊಟ್ಯಾಟೊ ಟ್ಯೂಬರ್ ಮಾತ್ ಅಂತ ಏನು ಹೇಳ್ತೀವಿ ಆ ಕೀಟದ ಆವಳಿಯಿಂದನು ಸಹ ಈ ತಪ್ಪಿಸ್ಕೋಬಹುದಾಗಿದೆ. ಈ ಎಲ್ಲ ಉಪಯೋಗದಿಂದ ನಾವು ಕುಯಿಲು ಮಾಡೋದಕ್ಕಿಂತ 10-15 ಮುಂಚಿತವಾಗಿ ನಾವು ಈ ಗಿಡಗಳದ ಸೊಪ್ಪನ್ನು ತೆಗೆದು ನಂತರ ಕುಯಿಲು ಮಾಡುವಂಥದ್ದು. ಮತ್ತೆ ನಾನು ಅದೇ ಅಲ್ಲದೆ ಮಣ್ಣಿನ ತೇವಾಂಶವನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ ಕುಯಿಲು ಮಾಡುವಂಥ ಸಂದರ್ಭದಲ್ಲಿ. ಮತ್ತೆ ಯಾವ ರೀತಿ ನಾವು ಕುಯಿಲು ಮಾಡಬೇಕಾಗುತ್ತೆ, ಕೆಲವು ರೈತರುಗಳು ನೇಗಿಲಿನ ಉಳುಮೆ ಮುಖಾಂತರ ಕುಯಿಲು ಮಾಡ್ತಾರೆ, ಮತ್ತೆ ಕೆಲವರು ಪಿಕಾಸಿ ಮತ್ತು ಗುದ್ದಲಿಗಳಿಂದ ಶಣಕೆಯಿಂದ ಅಗದಿ ಗೆಡ್ಡೆಗಳನ್ನು ಹೊರ ತೆಗೀತಾರೆ ಭೂಮಿಯಿಂದ. ಇನ್ನು ಕೆಲವು ಟ್ರ್ಯಾಕ್ಟರ್ ಆಪರೇಟೆಡ್ ಹಾರ್ವೆಸ್ಟಿಂಗ್ ಮಿಷಿನ್ಸೇ ಬಂದಿದ್ದಾವೆ. ಅದರಲ್ಲಿ ಕೆಲವು ಟ್ರ್ಯಾಕ್ಟರ್ ಆಪರೇಟೆಡ್ 2 rows ವೈಬ್ರೇಟಿಂಗ್ ಟೈಪ್ ಆಫ್ ಮಿಷಿನ್ ಬಂದಿದೆ, ಮತ್ತೆ ಲೋ ಕಾಸ್ಟ್ ಬ್ಲೇಡ್ ಟೈಪ್ ಆಫ್ ಹಾರ್ವೆಸ್ಟಿಂಗ್ ಮಿಷಿನ್ಸ್ ಇದೆ, ಮತ್ತೆ 2 rows ಪೊಟ್ಯಾಟೊ ಕಂಬೈನ್ ಹಾರ್ವೆಸ್ಟರ್ ಅಂತ ಇದೆ, ಮತ್ತೆ ಪೊಟ್ಯಾಟೊ ಡಿಗ್ಗರ್ ಅಂತ ಇದೆ. ಈ ಎಲ್ಲ ಒಂದು ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ಯಾವುದೇ ಗೆಡ್ಡೆಗಳಿಗೆ ಹಾನಿಯಾಗದ ರೀತಿ, ಗಾಯ ಮಾಡದ ರೀತಿ ನಾವು ಹಾರ್ವೆಸ್ಟ್ ಅನ್ನ ಏನು ಕುಯಿಲನ್ನು ಮಾಡಿದ್ಯಾದಲ್ಲಿ ನಾವು ಶೇಖರಣೆಯಲ್ಲಿ ನಮಗೆ ಬಹಳ ಅನುಕೂಲ ಆಗುತ್ತೆ. ನಾವು ಹಾರ್ವೆಸ್ಟಿಂಗ್ ಮಾಡುವಂತ ಹಂತದಲ್ಲಿ ಗೆಡ್ಡೆಗಳನ್ನ ಕ್ರ್ಯಾಕ್ ಮಾಡುವಂಥದ್ದು, ಗಾಯ ಮಾಡಂಥದ್ದಾಗ್ಲಿ, ಬ್ರೂಸ್ಡ್ ಟ್ಯೂಬರ್ಸ್ ಅಂತಂದ್ರೆ ಜಜ್ಜೋಗಂಥದ್ದಾಗ್ಲಿ, ಈ ರೀತಿ ಮಾಡಿದಂತ ಸಂದರ್ಭದಲ್ಲಿ ಅಂತ ಗೆಡ್ಡೆಗಳು ಶೇಖರಣೆಯಲ್ಲಿ ಕೊಳೆಯೋದಕ್ಕೆ ಪ್ರಾರಂಭ ಆಗ್ತವೆ. ಆಗ ಯಂತ್ರಗಳನ್ನ ಆಧರಿಸಿ ನಾವು ಕೊಯ್ಲು ಮಾಡ್ತಕ್ಕಂಥದ್ದು ಒಳ್ಳೇದು ಅಥವಾ ಪಾರಂಪರಿಕ ವಿಧಾನ, ನಾವಾಗ್ಲೇ ಹೇಳಿದಾಗೆ ಎತ್ತುಗಳನ್ನ ನೇಗಿಲನ್ನ ಬಳಸಿ ಮಾಡುವಂಥದ್ದು ಅಥವಾ ಅದನ್ನ ಅಗೆದು ತೆಗೆಯುವಂಥದ್ದು ಯಾವುದು ಬಹಳ ಉತ್ತಮ ನಿಮ್ಮ ಪ್ರಕಾರ? ಇವತ್ತು ಪ್ರಸ್ತುತ ಸಮಯದಲ್ಲಿ ಕೂಲಿ ಆಳುಗಳ ಅಭಾವವಿದ್ದರಿಂದ ದೊಡ್ಡ ರೈತರು ಅಂತ ಏನು ಹೇಳ್ತೀವಿ ಅವರು ಏನು ಯಂತ್ರಗಳ ಸಹಾಯದಿಂದ ಕುಯಿಲು ಮಾಡೋದ್ರಿಂದ ಬಹಳ ಅವರಿಗೆ ಕೂಲಿ ಆಳುಗಳ ಕಡಿಮೆ ಮಾಡ್ಕೋಬಹುದು, ಮತ್ತೆ ಉತ್ತಮವಾದಂತ ಒಂದು ಗುಣಮಟ್ಟದ ಆಲೂಗೆಡ್ಡೆಯನ್ನು ನಾವು ಕುಯಿಲು ಮಾಡೋಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಯಂತ್ರೋಪಕರಣ ಸಹಾಯದಿಂದ. ಅದೇ ರೀತಿ ಈ ಎಲ್ಲ ಯಂತ್ರಗಳನ್ನ ಉಪಯೋಗಿಸ್ಕೊಂಡು ಯಾವುದೇ ಒಂದು ಗಾಯ ಆಗದ ರೀತಿ, ಕ್ರ್ಯಾಕ್ ಆಗದ ರೀತಿ, ಕಟ್ ಮಾಡಿದ ರೀತಿ, ಗಾಯ ಆಗದ ರೀತಿ ನಾವು ಆಲೂಗೆಡ್ಡೆಯನ್ನ ಕುಯಿಲು ಮಾಡಿ ಶೇಖರಣೆಯನ್ನ ಮಾಡಂತದ್ದು. ನೆಕ್ಸ್ಟ್ ಶೇಖರಣೆ ಮಾಡಂತದ್ದು, ಶೇಖರಣೆ ಯಾಕೆ ಮಾಡಬೇಕಾಗುತ್ತೆ? ಆಲೂಗೆಡ್ಡೆ ನಾವು ಹೇಳದಂಗೆ ಬಹಳ ಒಂದು ನೀರಿನ ಅಂಶ ಇರತಕ್ಕಂಥ ಆಲೂಗೆಡ್ಡೆ. ಒಂದು 100 grams ಆಲೂಗೆಡ್ಡೆಯನ್ನು ತಗೊಂಡಂತ ಸಂದರ್ಭದಲ್ಲಿ 80% ನೀರಿನ ಅಂಶ ಇರುತ್ತೆ, 20% ಮಾತ್ರ ಅದು ಡ್ರೈ ಮ್ಯಾಟರ್ ಅಂತ ಏನ್ ಹೇಳ್ತೀವಿ ಅದ್ರ ಕಂಟೆಂಟ್ ಇರುತ್ತೆ. 20% ಡ್ರೈ ಮ್ಯಾಟರ್ ಕಂಟೆಂಟ್ ಅಲ್ಲಿ ಅದರಲ್ಲಿ ಸ್ಟಾರ್ಚ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ರೆಡ್ಯೂಸ್ ಶುಗರ್ ಇರುತ್ತೆ, ಮತ್ತೆ ಫ್ಯಾಟ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಪೊಟಾಷಿಯಂ ಇರುತ್ತೆ, ಹಿಂಗೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ಸಹ ಈ ಒಂದು ಈ ಆಲೂಗೆಡ್ಡೆಯಲ್ಲಿ ಇರುತ್ತೆ. 80%ಷ್ಟು ಅಧಿಕ ಪ್ರಮಾಣದಲ್ಲಿ ನೀರಿನಂಶ ಆಲೂಗೆಡ್ಡೆ ಇರುತ್ತೆ. ಅಂತ ಒಂದು ನೀರಿನಂಶ ಇರತಕ್ಕಂತ ಆಲೂಗೆಡ್ಡೆ ಶೇಖರಣೆ ಮಾಡುವಂಥದ್ದು ನಮ್ಮ ಎಲ್ರಿಗೂ ಒಂದು ಚಾಲೆಂಜಿಂಗ್ ಆಗಿದೆ. ಆದುದರಿಂದ ಶೇಖರಣೆಯನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಸಹ ಮಾಡೋದು ಅತ್ಯವಶ್ಯಕವಾಗಿದೆ ಪ್ರಸ್ತುತ ಇದರಲ್ಲಿ. ಹೇಗೆಲ್ಲ ಶೇಖರಣೆಯನ್ನ ಮಾಡಬಹುದು, ಇದುವರೆಗೆ ಹೇಗೆ ಶೇಖರಣೆಯನ್ನ ಮಾಡ್ತಾ ಇದ್ರು, ಅದರಿಂದ ಏನೆಲ್ಲ ತೊಂದರೆಗಳು ಸಂಭವಿಸ್ತಾ ಇತ್ತು? ಶೇಖರಣೆ ಯಾಕೆ ಮಾಡಬೇಕು ಅಂದ್ರೆ ಕುಯಿಲು ಮಾಡತಂತ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಸಿಗದಂತ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ 1-2 ತಿಂಗಳವರೆಗೆ ಶೇಖರಣೆ ಮಾಡಿ ನಮಗೆ ನಮ್ಮ ಆಲೂಗೆಡ್ಡೆಗೆ ಉತ್ತಮ ಧಾರಣೆ ಬಂದಾಗ ಮಾರುಕಟ್ಟೆ ಮಾಡತಕ್ಕಂಥದ್ದು ಒಂದು ಉಪಯೋಗ. ಮತ್ತೆ ಶೇಖರಣೆ ಮಾಡೋದ್ರಿಂದ ಈ ಆಲೂಗೆಡ್ಡೆಯನ್ನ 3 ವಿಧಗಳಲ್ಲಿ ನಾವು ಉಪಯೋಗಿಸ್ಬಿಡ್ತೀವಿ ಆ ಗೆಡ್ಡೆಯನ್ನ. ಒಂದು ಬೀಜದ ಪರ್ಪಸ್ಗೆ ಯೂಸ್ ಮಾಡ್ತಾ ಇದೀವಿ, ಮತ್ತೆ ಇನ್ನೊಂದು ಟೇಬಲ್ ಪರ್ಪಸ್ ಅಂದ್ರೆ ತಿನ್ನಾ ಗೆಡ್ಡೆಯಾಗಿ ಉಪಯೋಗಿಸ್ತಿದ್ವಿ, ಇನ್ನೊಂದು ಪ್ರೊಸೆಸಿಂಗ್ ಗೆಡ್ಡೆಯಾಗಿ ಆಲೂಗೆಡ್ಡೆಯನ್ನು ನಾವು 3 ವಿಧಗಳಲ್ಲಿ ಉಪಯೋಗಿಸ್ತೀವಿ. ಈ 3 ವಿಧಗಳಲ್ಲಿ ಶೇಖರಣೆಯ ಉಷ್ಣಾಂಶ ಮತ್ತು ತೇವಾಂಶ ಅದಕ್ಕೆ ಆದ ಸಪರೇಟ್ ವರ್ಗವಿದೆ. ಈಗ ಉದಾಹರಣೆಗೆ ಸೀಡ್ ಪರ್ಪಸ್ಗೆ ಆಲೂಗೆಡ್ಡೆಯನ್ನು ನಾವು ಶೇಖರಣೆ ಮಾಡುವಂತಹ ಸಂದರ್ಭದಲ್ಲಿ 2-4 degrees ಉಷ್ಣಾಂಶವನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ನಾವೆಲ್ಲಿ ಶೇಖರಣೆ ಮಾಡಿರ್ತೀವೋ ಅಲ್ಲಿಯ ಉಷ್ಣತೆ 2-4 degrees ಇರಬೇಕು. ರೆಫ್ರಿಜರೇಟರ್ ಅಥವಾ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಈ ಒಂದು ಆಲೂಗೆಡ್ಡೆಯನ್ನು ಬೀಜದ ಪರ್ಪಸ್ಗೆ ನಾವು ಶೇಖರಣೆ ಮಾಡುವಂತಹ ಸಂದರ್ಭದಲ್ಲಿ 2-4 degrees ಉಷ್ಣಾಂಶವನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ತಿನ್ನ ಆಲೂಗೆಡ್ಡೆಯನ್ನು ನಾವು ಶೇಖರಣೆ ಮಾಡುವಂತಹ ಸಂದರ್ಭದಲ್ಲಿ 8-10 degrees ಉಷ್ಣಾಂಶವನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ಪ್ರೊಸೆಸಿಂಗ್ ಆಲೂಗೆಡ್ಡೆ ಅಂದ್ರೆ ಚಿಪ್ಸು ಮತ್ತೆ ಫ್ರೆಂಚ್ ಫ್ರೈಸು ಆಲೂಗೆಡ್ಡೆ ಫ್ಲೇಕ್ಸ್ನ ಉತ್ಪಾದನೆ ಮಾಡತಕ್ಕಂಥ ಪ್ರೊಸೆಸಿಂಗ್ ಆಲೂಗೆಡ್ಡೆಯನ್ನು ಶೇಖರಣೆ ಮಾಡುವಂಥ ಸಂದರ್ಭದಲ್ಲಿ 10-12 degrees ಉಷ್ಣಾಂಶವನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಮೂರು ತರವಾದ ಉಷ್ಣಾಂಶಗಳನ್ನ ಏನಕ್ಕೆ ಮೇಂಟೈನ್ ಮಾಡಬೇಕು ಅಂತ ಅಂತಂದ್ರೆ, ನಾವು ತಿನ್ನ ಆಲೂಗೆಡ್ಡೆಯನ್ನ ಕಡಿಮೆ ಅತಿ ಕಡಿಮೆ 2-4 degrees ಉಷ್ಣಾಂಶದಲ್ಲಿ ನಾವು ಮೇಂಟೈನ್ ಮಾಡಿದ್ಯಾದಲ್ಲಿ ಅದಕ್ಕೆ ರೆಡ್ಯೂಸಿಂಗ್ ಶುಗರ್ ಅಂತ ಏನ್ ಹೇಳ್ತೀವಿ, ಅದು ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಶುಗರ್ ಕಂಟೆಂಟ್ ಜಾಸ್ತಿ ಆಗಿದಾಗ ಅದು ತಿನ್ನೋದಕ್ಕೆ ಬಹಳ ಉಪಯೋಗವಾಗೋದಿಲ್ಲ. ಮತ್ತೆ ಪ್ರೊಸೆಸಿಂಗ್ ನಾವು ಗೆಡ್ಡೆಗಳು ಅಂತ ಏನ್ ಹೇಳ್ತೀವಿ, ಅದನ್ನು ಸಹ ಬಹಳ ಉಪಯೋಗ ಆಗೋದಿಲ್ಲ. ಕಡಿಮೆ ಉಷ್ಣಾಂಶದಲ್ಲಿ 2-4 degrees ಮೇಂಟೈನ್ ಮಾಡಿದಂತ ಒಂದು ಪ್ರೊಸೆಸಿಂಗ್ ಗೆಡ್ಡೆನು ಸಹ ನಾವು ಶೇಖರಣೆ ಮಾಡಿದ್ರೆ ಅದು ಸಹ ತಿನ್ನ ಗೆಡ್ಡೆಯಾಗಿ ಮತ್ತೆ ಪ್ರೊಸೆಸಿಂಗ್ಗೆ ಸೂಟಬಲ್ ಆಗೋದಿಲ್ಲ. ಅದು ಕಲರ್ ಆಗ್ಲಿ, ಟೇಸ್ಟ್ ಆಗ್ಲಿ, ಫ್ಲೇವರ್ ಆಗ್ಲಿ, ಬೇರೆ ಬೇರೆ ಹಂತವನ್ನು ಪಡ್ಕೊಳ್ಳುತ್ತೆ. ಅದಕ್ಕೋಸ್ಕರನೆ ಮೂರು ವಿಧವಾದ ಗೆಡ್ಡೆಗಳನ್ನ ಅದರದೇ ಆದಂತ ಒಂದು ಉಷ್ಣಾಂಶ ಮತ್ತು ತೇವಾಂಶದಲ್ಲಿ ನಾವು ಶೇಖರಣೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಇನ್ನು ಶೇಖರಣೆ ಯಾವ ರೀತಿ ಮಾಡುವಂಥದ್ದು, ರೈತರುಗಳು ಯಾವ ರೀತಿ ಶೇಖರಣೆಗಳನ್ನ ಮಾಡಬಹುದು, ಯಾವ ರೀತಿ ಸ್ಟ್ರಕ್ಚರ್ ನ ಉಪಯೋಗಿಸ್ಕೊಂಡು ಶೇಖರಣೆಯನ್ನ ಮಾಡಬಹುದು. ಒಂದು ಕೋಲ್ಡ್ ಸ್ಟೋರೇಜ್. ಕೋಲ್ಡ್ ಸ್ಟೋರೇಜ್ ಮಾಮೂಲಿ ಎಲ್ಲ ಒಂದು ಜಿಲ್ಲಾ ಕೇಂದ್ರಗಳಲ್ಲಿದೆ. ಈಗ ನಮ್ಮ ಹಾಸನಲ್ಲೂ ಸಹ 6-7 ಕೋಲ್ಡ್ ಸ್ಟೋರೇಜ್ಗಳಿದ್ದಾವೆ. ಆ ಕೋಲ್ಡ್ ಸ್ಟೋರೇಜ್ ಅನ್ನು ಉಪಯೋಗಿಸಿಕೊಂಡು ಬೆಳೆದಂತ ಗೆಡ್ಡೆಗಳನ್ನ ಯಾವ ಪರ್ಪಸ್, ಯಾವ ಉದ್ದೇಶಕ್ಕೆ ನಾವು ಶೇಖರಣೆ ಮಾಡ್ತೀವಿ ಅಂತ ಅನ್ಕೊಂಡು ತಿಳ್ಕೊಂಡು ಮೊದ್ಲೇನೆ ಆ ಒಂದು ಉಷ್ಣಾಂಶವನ್ನ, ಆ ಒಂದು ಬೀಜ, ಒಂದು ಆಗೆಡ್ಡೆಯ ಒಂದು ಪರ್ಪಸ್ ಅನುಗುಣವಾಗಿ ನಾವು ಶೇಖರಣೆ ಉಷ್ಣಾಂಶವನ್ನ ನಾವು ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು ಅಥವಾ ರೆಫ್ರಿಜರೇಟರ್ ಆಗಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಅಂತಂದ್ರೆ ನಾವು ಯಾವ ಉದ್ದೇಶಕ್ಕೆ ಶೇಖರಣೆ ಮಾಡ್ತಿದ್ವಿ ಅನ್ನೋದು, ಈಗ ಬಿತ್ತನೆ ಬೀಜಕ್ಕೆ ಮಾಡಬಹುದು, ಸೇವನೆ ಮಾಡ್ಲಿಕ್ಕೆ ಮಾಡಬಹುದು, ಮತ್ತೆ ಸಂಸ್ಕರಣೆ ಮಾಡ್ಲಿಕ್ಕೆ ಮಾಡಬಹುದು. ಅದನ್ನ ಹೇಳಿದ್ರೆ ಅದಕ್ಕೆ ಅನುಗುಣವಾದಂತಹ ಒಂದು ಉಷ್ಣಾಂಶವನ್ನ ಅಥವಾ ಉಷ್ಣಾಂಶದಲ್ಲಿ ಅವರು ಅದನ್ನ ಶೇಖರಣೆಯನ್ನ ಮಾಡಿ ನಮಗೆ ಕೊಡುವಂತದ್ದು. ಹೀಗೆ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ನಾವು ಶೇಖರಣೆ ಮಾಡ್ತಾ ಇರತಕ್ಕಂಥದ್ದು ಒಂದು ವಿಧಾನ. ಇನ್ನು ಹಳ್ಳಿಗಾಡುಗಳಲ್ಲಿ ಆಲೂಗೆಡ್ಡೆ ಬೆಳೆದಂತ ರೈತರು ಯಾವ ರೀತಿ ಶೇಖರಣೆ ಮಾಡುವುದು ಅಂತ ಒಂದು ಹೀಪ್ ಮೆಥೆಡ್ ಏನಂದ್ರೆ ಗುಡ್ಡೆ ಹಾಕಂತದ್ದು, ರಾಶಿ ಮಾಡಂತಕ್ಕಂಥದ್ದು. ಆಲ್ರೆಡಿ ನಮ್ಮ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಸೋಮಲಿಕಾವಲು ಮತ್ತೆ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದವರು ಅಭಿವೃದ್ಧಿಪಡಿಸತಕ್ಕಂಥ ಲೋಕಾ ಸ್ಟೋರೇಜ್ ಟೆಕ್ನಾಲಜಿ ಅಂತ ಒಂದು ತಾಂತ್ರಿಕತೆಯನ್ನು ಆಲ್ರೆಡಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಟೆಕ್ನಾಲಜಿ, ಆ ಒಂದು ತಾಂತ್ರಿಕತೆ ಏನಪ್ಪ ಅಂದ್ರೆ, ಏನು ರಾಶಿ ಮಾಡ್ತೀವಿ ನಾವು ಆಲೂಗೆಡ್ಡೆ ರಾಶಿ, ಅದರಿಂದ 3.5-4 tons ಅಂತ ರಾಶಿ ಮಾಡಂತ ಆಲೂಗೆಡ್ಡೆ ಒಳಗಡೆಗೆ 5 PVC ಪೈಪ್ಗಳು, ನೀವೇನು ರೈತರು ಚಿರಪರಿಚಯದಾಗಿದ್ದರೆ ಪೈಪ್ಗಳನ್ನ, ಆ 20-inch ಪೈಪ್, 2-inch ಅಗಲದಾದಂತ ಪೈಪ್ಗೆ ಅರೌಂಡ್ 177 ರಂಧ್ರಗಳನ್ನ ಮಾಡಬೇಕಾಗುತ್ತೆ. ಒಂದು ಪೈಪ್ಗೆ 177 ರಂಧ್ರಗಳು, ಶೇಕಡ 3% ರಂಧ್ರಗಳನ್ನ ಮಾಡಬೇಕಾಗುತ್ತೆ. ಈ ರೀತಿ 5 ಪೈಪ್ಗಳಿಗೆ, ಒಂದು ಪೈಪ್ಗೆ 177 ರಂಧ್ರಗಳಂತ 5 ಪೈಪ್ಗಳಿಗೆ ರಂಧ್ರಗಳನ್ನ ಮಾಡಿ ಏನು ನಾವು ರಾಶಿ 3.5-4 tons ರಾಶಿ ಮಾಡಿರ್ತೀವಿ, ಆ ರಾಶಿಗೆ ಕೆಳಗಡೆ ಹಂತದಲ್ಲಿ ಭೂಮಿಯಿಂದ 1 feet ಮೇಲ್ಗಡೆ 3 ಪೈಪ್ ಅನ್ನ ಇನ್ಸರ್ಟ್ ಮಾಡಬೇಕಾಗತ್ತೆ. ಅದರಿಂದ 2 feet ಮೇಲ್ಗಡೆ 2 ಪೈಪ್ ಅನ್ನ ಇನ್ಸರ್ಟ್ ಮಾಡಬೇಕಾಗತ್ತೆ. ಅದರಿಂದ ಮೇಲ್ಗಡೆ 1 feet ಎತ್ತರಕ್ಕೆ ಇನ್ನೊಂದು ಪೈಪ್ ಅನ್ನ, ಟೋಟಲ್ 5 ಪೈಪ್ಗಳನ್ನ ರಾಶಿ ಒಳಗಡೆಗೆ ನಾವು ಸೇರಿಸಿ ಆ ತುದಿಯಲ್ಲಿರುತ್ತಲ್ಲ ಪೈಪ್ನ ತುದಿಗೆ ನಾವು ಏನು ನೆರಳು ಪದರೆಯ ಒಂದು ಮಸ್ಲಿನ್ ಕ್ಲಾತ್ ಅನ್ನ ನಾವು ಕಟ್ಟಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಏನು ಪೊಟ್ಯಾಟೊ ಟ್ಯೂಬರ್ ಮಾತಂತ ಏನು ಗೆಡ್ಡೆ ಕೊರೆಯುವ ಹುಳುಗಳ ಬಾಧೆಯನ್ನ ಆ ಪೈಪ್ ಮುಖಾಂತರ ಒಳಪ್ರವೇಶಿಸಿ ಹಾನಿಯನ್ನು ಉಂಟು ಮಾಡೋದನ್ನ ತಲುಪಿಸ್ಕೋದಕ್ಕೋಸ್ಕರ, ಮತ್ತೆ ಏನು ಇಲಿ ಮತ್ತೆ ಹೆಗ್ಗಣಗಳ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆ ಪೈಪ್ನ ತುದಿಗೆ ನಾವು ಮಸ್ಲಿನ್ ಕ್ಲಾತ್ ಅನ್ನ ಕಟ್ತೇವೆ. ಈ ರೀತಿ ನಾವು ಏನು ಲೋಕಾ ಸ್ಟೋರೇಜ್ ಟೆಕ್ನಾಲಜಿ, ಈ ಒಂದು ಟೆಕ್ನಾಲಜಿ, ಈ ಒಂದು ತಾಂತ್ರಿಕತೆಯಿಂದ ಈ ಒಂದು ಗೆಡ್ಡೆಗಳನ್ನ 80-90 days ಕೊಳೆಯದ ಹಾಗೆ ನಾವು ಈ ಒಂದು ಶೇಖರಣೆಯನ್ನು ಮಾಡಬಹುದಾಗಿದೆ. ಮತ್ತೆ ರೈತರೇ ಮಾಡತಕ್ಕಂಥ ಒಂದು ತಾಂತ್ರಿಕತೆ ಆಗಿದ್ದರಿಂದ ರೈತರು ತಮ್ಮ ಹೊಲ ಗದ್ದೆಗಳಲ್ಲೇ ತಮ್ಮ ರಾಶಿ ಹಾಕಿರುವಂಥ ಜಾಗಗಳಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಂಡು ತಮ್ಮ ಗೆಡ್ಡೆಗಳನ್ನು 80-90 days ಕೊಳೆಯದಾಗೆ ಆಲೂಗೆಡ್ಡೆಯನ್ನು ಶೇಖರಣೆ ಮಾಡುವುದಾಗಿದೆ. ನಾವು ಶೇಖರಣೆ ಮಾಡತಕ್ಕಂಥ ಸ್ಥಳ ಏನಿರುತ್ತೆ, ಸ್ಥಳ ಹೇಗಿರಬೇಕು, ಮತ್ತೆ ನೆರಳಿಗೆ ಹೇಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು? ನೀವು ಅಲ್ಲೇ ನೀವು ಹೊಲಗಳಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮನೆಗಳಲ್ಲಿ ಶೇಖರಣೆ ಮಾಡುವಂಥ ಸ್ಥಳ ನೆರಳಿರಬೇಕು, ಅದ್ರ ಮೇಲ್ಗಡೆ. ಮತ್ತೆ ಭೂಮಿ ಸಮತಟ್ಟಾಗಿರ್ಬೇಕು, ಒಣ ಪ್ರದೇಶದಿಂದ ಕೂಡಿರಬೇಕು, ಯಾವುದೇ ನೀರು ಹರಿಬಾರದು ಅಂತ ಒಂದು ಜಾಗವನ್ನು ನಾವು ಶೇಖರಣೆ ಮಾಡಕ್ಕೆ ಈ ಒಂದು ರಾಶಿ ಶೇಖರಣೆ ಮಾಡಕ್ಕೆ ನಾವು ಉಪಯೋಗಿಸಬೇಕಾಗತ್ತೆ. ಇದು ಒಂದು ಮೆಥೆಡ್ ಶೇಖರಣೆ ಮಾಡೋದು, ಒಂದು ಹೀಪ್ ಮೆಥೆಡ್ ಅಂತ ನಾವು ಹೇಳ್ತೇವೆ. ಇದೇ ರೀತಿ ಪಿಟ್ ಮೆಥೆಡ್ ಅಂತ ಒಂದು ಶೇಖರಣೆ, ಅಂದ್ರೆ ಗುಂಡಿಯನ್ನು ತೋಡಂತದ್ದು, ಅಂದ್ರೆ ಒಂದು 2 feet ಅಗಲ, 1-4 feet ಆಳದಂತ ಗುಂಡಿಯನ್ನು ತೋಡಂತದ್ದು, ಅದರಲ್ಲಿ ಈ ಗಾಳಿ ಆಡೋ ರೀತಿ ಇಟ್ಟಿಗೆಯನ್ನು ಕಟ್ಟಿ ಅದರಲ್ಲಿ ಶೇಖರಣೆ ಮಾಡತಕ್ಕಂಥದ್ದು. ಅದರಲ್ಲೂ ಸಹ ನಾವು 80-90 days ಶೇಖರಣೆ ಮಾಡಬಹುದು. ಮತ್ತೆ ಈ ಎಲ್ಲ ನಾವು ಸ್ಟ್ರಕ್ಚರ್ಸ್, ಹೀಪ್ ಆಗಿರ್ಬೋದು, ಮತ್ತೆ ಪಿಟ್ಸ್ ಆಗಿರ್ಬೋದು, ಮತ್ತೆ ಎವಾಪರೇಟೆಡ್ ಸ್ಟೋರ್ಸ್ ಅಂತ ಇನ್ನೊಂದು ಮೆಥೆಡ್, ಅಂದ್ರೆ ಆಪರೇಟಿವ್ ಸ್ಟೋರ್ ಅಂದ್ರೆ ಒಂದು ಕಚ್ಚಾ ಮನೆಯನ್ನ ಕಟ್ಟದ್ನದು, ಒಂದು ನಾಲ್ಕು ಗೋಡೆಗಳ ಒಂದು ಮನೆಯನ್ನ ಕಟ್ಟಿ ಅದರಲ್ಲಿ ಗಾಳಿ ಆಡತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿ ಶೇಖರಣೆ ಮಾಡಂತದ್ದು ಆಲೂಗೆಡ್ಡೆಯನ್ನ. ಈ ಮೂರು ಮೆಥಡ್ಗಳಿಂದ ಏನು ರೈತರು ತಮ್ಮ ಹಳ್ಳಿಗಾಡಿನಲ್ಲೇ ತಮ್ಮ ಜಮೀನಿನಲ್ಲೇ ಈ ಒಂದು ಸ್ಟೋರೇಜ್ ಸ್ಟ್ರಕ್ಚರ್ಗಳನ್ನು ನಿರ್ಮಾಣ ಮಾಡಿಕೊಂಡು 80-90 ದಿನಗಳವರೆಗೆ ತಾವು ಬೆಳೆದಂತ ಆಲೂಗೆಡ್ಡೆಯನ್ನ ಶೇಖರಣೆ ಮಾಡಬಹುದು. ಮತ್ತೆ ಈ ಎಲ್ಲಾ ಸ್ಟ್ರಕ್ಚರ್ಸ್ಗಳಲ್ಲಿ 10-12 ಉಷ್ಣಾಂಶವನ್ನು ಸಹ ಮೇಂಟೈನ್ ಮಾಡಿಕೊಂಡು ತಮ್ಮ ಸೆಲ್ಫ್ ಲೈಫ್ ಅಂತ ಏನ್ ಹೇಳ್ತೀವಿ ಆಲೂಗೆಡ್ಡೆಯ ಒಂದು ಜೀವಿತಾವಧಿಯನ್ನ ಉತ್ತಮ ಪಡಿಸ್ಕೋಬಹುದು, ಎಕ್ಸ್ಟೆಂಡ್ ಮಾಡಬಹುದು ಸಹ ಅಂತ ಹೇಳ್ಬೋದು. ಈ ಶೇಖರಣೆ ಸಮಯದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಾಸಾಗಿ ಆಲೂಗೆಡ್ಡೆಯ ಸೊಪ್ಪೇನಿರುತ್ತೋ ಅದನ್ನೇ ಹಾಸ್ತಾರೆ. ಇನ್ ಕೆಲವು ಕಡೆ ಗುಡ್ಡೆ ಅಂತ ಹೇಳ್ತಾವೇನ್ ಹೇಳಿದ್ರು ಅದ್ರ ಮೇಲೆ ಮುಚ್ಚ ಅಂತದ್ದು ನೆರಳಾಗ್ಲಿ ಅನ್ನೋ ಕಾರಣಕ್ಕೆ ಅಥವಾ ಬೇರೆ ತರದಲ್ಲಿ ಮುಚ್ಚಿಗೆ ಆಗ್ಬೇಕು ಅಂತ ಹೇಳಿ ಆಲೂಗೆಡ್ಡೆಯ ಸೊಪ್ಪನ್ನೇ ಮುಚ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಒಳ್ಳೆ ಉತ್ತಮವಾದ ಪ್ರಶ್ನೆ. ಏನಂದ್ರೆ ಯಾವುದೇ ಒಂದು ರಾಶಿ ಹಾಕಿದಂತ ಸಂದರ್ಭಗಳಲ್ಲಿ ಅಥವಾ ಪಿಟ್ ಮೆಥಡ್ಗಳಲ್ಲಿ ಶೇಖರಣೆ ಮಾಡುವಂತ ಆಲೂಗೆಡ್ಡೆಗಳನ್ನ ಆಲೂಗೆಡ್ಡೆ ಸೊಪ್ಪನ್ನ ಬಳಸಿ ಮುಚ್ಚಕೋಬಾರದು. ಏನಕ್ಕೆ ಅಂದ್ರೆ ಆಲೂಗೆಡ್ಡೆ ಸೊಪ್ಪಿನಲ್ಲಿ ಈಗಾಗಲೇ ಏನು ಪೊಟಾಟೊ ಟ್ಯೂಬರ್ ಮಾತ್ ಅಂತ ಏನು ಗೆಡ್ಡೆ ಕೊರಕ ಹುಳು ಮೊಟ್ಟೆ ಇಟ್ಟಿರ್ತದೆ, ಆ ಮೊಟ್ಟೆಗಳು ಮರಿ ಮಾಡಿ ಅವು ಶೇಖರಣೆ ಮಾಡುವಂತ ಗೆಡ್ಡೆಯನ್ನ ಕೊರೆದು ಹಾಳು ಮಾಡ್ತವೆ. ಆದ್ದರಿಂದ ಈ ಒಂದು ರಾಶಿಯನ್ನು ಮುಚ್ಚಲಿಕ್ಕೆ ಒಂದು ಭತ್ತದ ಹುಲ್ಲನ್ನ ಇದು ಮಾಡಂತದ್ದು ಅಥವಾ ಒಂಗೆ ಸೊಪ್ಪನ್ನ ಬಳಸಿ ಮುಚ್ಚಂತದ್ದು ಅಥವಾ ಕಬ್ಬಿನ ಸೋಗೆ ಅಂತ ಬಳಸಿ ಈ ಒಂದು ರಾಶಿಯನ್ನು ಮುಚ್ಚಿದ್ರಿಂದ ಈ ಒಂದು ಕೀಟಬಾಧೆಯಿಂದ ರಕ್ಷಣೆಯನ್ನು ಸಹ ಪಡೆಯಬಹುದು. ಮತ್ತೆ ಮೊದಲು ನೀವು ಯಾವ ರೀತಿ ಮುಚ್ಚಬೇಕಂದ್ರೆ ಮೊದಲು ಗನ್ನಿ ಚೀಲಗಳಿರ್ತವೆ, ಖಾಲಿ ಚೀಲ, ಆ ಚೀಲಗಳನ್ನ ಕವರ್ ಮಾಡಬೇಕು. ಅದ್ರ ಮೇಲೆ ಈ ಒಂಗೆ ಸೊಪ್ಪಾಗಿರ್ಬೋದು, ಭತ್ತದ ಹುಲ್ಲಾಗಿರ್ಬೋದು ಅಥವಾ ಕಬ್ಬಿನ ಗರಿ ಆಗಿರ್ಬೋದು ಅನ್ನೋದನ್ನ ಕವರ್ ಮಾಡಬೇಕು. ಅದ್ರ ಮೇಲೆ ಏನು ಮೆಲಾಥಿಯನ್ 5% ಮೆಲಾಥಿಯನ್ ಪೌಡರ್ನ ಡಸ್ಟ್ ಮಾಡೋದ್ರಿಂದ ಈ ಒಂದು ಪೊಟಾಟೊ ಟ್ಯೂಬರ್ ಮಾತಂದ ಒಂದು ಗೆಡ್ಡೆ ಕೊರಕ ಬಾಧೆಯಿಂದ ನಾವು ತಪ್ಪಿಸ್ಕೋಬಹುದಾಗಿದೆ. ಇದಿಷ್ಟು ಶೇಖರಣೆಯ ವಿಧಾನಗಳು. ಗೆಡ್ಡೆಯ ಶೇಖರಣೆಯ ನಂತರ ಬರುವಂತದ್ದು ತಂತ್ರಜ್ಞಾನ ಮೌಲ್ಯವರ್ಧನೆಯನ್ನ ಮಾಡುವಂತದ್ದು. ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಆಲೂಗೆಡ್ಡೆಯಿಂದ ನಾವು ಉತ್ಪಾದನೆಯನ್ನ ಮಾಡಬಹುದು? ಇನ್ನೊಂದು ಗಮನದಲ್ಲಿ ಇಟ್ಟುಕೊಳ್ಬೇಕಾದಂತದ್ದನ್ನು ಅಂತ ಏನಂದ್ರೆ, ಏನು ಬೀಜದ ಗೆಡ್ಡೆಗಳನ್ನು ನಾವು ಶೇಖರಣೆಯಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ನಾವು ಶೇಖರಣೆ ಮಾಡ್ತೀವಿ, ಅಂತ ಸಂದರ್ಭದಲ್ಲಿ ಈ ಬೀಜದ ಗೆಡ್ಡೆಗಳು ಮೊಳಕೆ ಬರದೇ ರೀತಿ CIPC ಅಂತ ಒಂದು ದ್ರಾವಕವನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. CIPC ಅಂದ್ರೆ ಐಸೋಪ್ರೊಪೆನೈಲ್ N3-chlorophenyl ಕಾರ್ಬೋಮೇಟ್ ಅಂತ. ಇದನ್ನ 35 ml 1 ton ಆಲೂಗೆಡ್ಡೆಗೆ ನಾವು ಕೋಲ್ಡ್ ಸ್ಟೋರೇಜ್ ಏನಂತ ಅಲ್ಲಿ ಶೇಖರಣೆ ಮಾಡಿರೋ ಗೆಡ್ಡೆಗಳಿಗೆ ನಾವು ಸಿಂಪಡಣೆ ಮಾಡಿದ್ಯಾದಲ್ಲಿ ಈ ಒಂದು ಬೀಜದ ಗೆಡ್ಡೆಗಳು ಮೊಳಕೆಯನ್ನ ಬರುವುದನ್ನ ತಡೆಯಬಹುದು. ಇದು ಬಿತ್ತನೆ ಸಮಯದಲ್ಲಿ ಏನಾದರೂ ಅಡ್ಡ ಪರಿಣಾಮ ಉಂಟು ಮಾಡುತ್ತೆ? ಆಕ್ಚುಲಿ ಈ ಒಂದು ಏನು CIPC ಅಂತ ಏನು ಕೆಮಿಕಲ್ ಹೇಳಿದ್ವಿ, ಅದನ್ನ ಪ್ರೊಸೆಸಿಂಗ್ ಮತ್ತೆ ಟೇಬಲ್ ಪರ್ಪಸ್ ಆ ಗೆಡ್ಡೆಗಳಿಗೆ ಮಾತ್ರ ಉಪಯೋಗಿಸಬೇಕು, ಬೀಜದ ಗೆಡ್ಡೆಗಳಿಗೆ ಉಪಯೋಗಿಸಬಾರ್ದು. ಏನು ಮೌಲ್ಯವರ್ಧನ ಗೆಡ್ಡೆಗಳು ಮತ್ತೆ ತಿನ್ನ ಗೆಡ್ಡೆಗಳಿಗೆ ನಾವು ಈ ಒಂದು CIPC ನಾನು ಮೊದಲೇ ಏನು ಹೇಳಿದೆ ಐಸೋಪ್ರೊಪೆನೈಲ್ N3-chlorophenyl ಕಾರ್ಬೋಮೇಟ್ ಅನ್ನೋದನ್ನ 35 ml 1 ton ಆಲೂಗೆಡ್ಡೆಗೆ ತಿನ್ನ ಆಲೂಗೆಡ್ಡೆ ಮತ್ತು ಪ್ರೊಸೆಸ್ ಗೆಡ್ಡೆಗಳಿಗೆ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಏನಕ್ಕೆ ಈ ಒಂದು ಮೊಳಕೆ ಬರೋದನ್ನ ತಪ್ಪಿಸೋದಕ್ಕೋಸ್ಕರ ಈ ಒಂದು ಗೆಡ್ಡೆಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ಬೀಜದ ಗೆಡ್ಡೆಗಳಿಗೆ ಸಿಂಪಡಣೆ ಮಾಡಬಾರದು. ನಂತರ ಮೌಲ್ಯವರ್ಧನೆ. ಮೌಲ್ಯವರ್ಧನೆ ಅನ್ನೋದು ಆಲೂಗೆಡ್ಡೆಯಲ್ಲಿ ಇನ್ನೊಂದು ಬಹುಮುಖ್ಯ ಒಂದು ಲಾಭದಾಯಕ ಒಂದು ಉದ್ದಿಮೆಯಾಗಿ ಇವತ್ತಿನ ದಿನಗಳಲ್ಲಿ ಬಹಳ ಬೆಳೆದಿದೆ. ಆಲೂಗೆಡ್ಡೆಯಲ್ಲಿ 85% ಚಿಪ್ಸ್ ಅಂತ ಏನು ಇಂಡಸ್ಟ್ರಿ, ಭಾರತದಾದ್ಯಂತ ಒಂದು ಆಲೂಗೆಡ್ಡೆ ಇಂಡಸ್ಟ್ರಿಗಳು ಇವತ್ತು ಈ ಒಂದು ಆಲೂಗೆಡ್ಡೆಯ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗೆ ಆಲ್ರೆಡಿ ಪ್ರವೇಶ ಮಾಡಿದ್ದಾವೆ. ಅದನ್ನ ಆಲ್ರೆಡಿ ಈಗ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಆಲೂಗೆಡ್ಡೆ ಒಂದು ಬಹುಮುಖ್ಯ ಒಂದು ವಾಣಿಜ್ಯ ಬೆಳೆಯಾಗಿ ಇದೆ. ಅದರ ಒಂದು ವೈಶಿಷ್ಟ್ಯಗಳು ಏನು ಅಂತ ಅಂದ್ರೆ, ಯಾಕೆ ನಾವು ಇಷ್ಟೊಂದು ಆಲೂಗೆಡ್ಡೆಯ ಒಂದು ಆಹಾರ ಪದಾರ್ಥವಾಗಿ ನಾವು ಇವತ್ತು ಉಪಯೋಗಿಸ್ತಿದ್ವಿ? ಭತ್ತ, ಗೋಧಿ ಮತ್ತೆ ಜೋಳದ ನಂತರ ಆಲೂಗೆಡ್ಡೆ ಬಹುಮುಖ್ಯವಾದ ವೆಜಿಟೇಬಲ್, ಇವನ್ ತರಕಾರಿ ಬೆಳೆಯಾದ್ರೂ ಸಹ ನಾವು ಒಂದು ಮುಖ್ಯ ಆಹಾರ ಬೆಳೆಯಾಗಿ ನಾವು ಇವನ್ನ ಉಪಯೋಗಿಸ್ತೀವಿ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಂದು ಲೋ ಸೋಡಿಯಂ ಒಂದು ಮತ್ತೆ ಫಾಸ್ಟಿಂಗ್ ಫ್ರೆಂಡ್ಲಿ ಅಂತ ಅಂದ್ರೆ, ನಾವು ಹಸಿದಂತ ಸಂದರ್ಭದಲ್ಲಿ ನಾವು ಯಾವುದೇ ಈ ಒಂದು ಆಲೂಗೆಡ್ಡೆ ಮಾಡದಂತ ಒಂದು ಪ್ರೊಸೆಸ್ಡ್ ಪ್ರಾಡಕ್ಟ್ ತಿಂದಿದ್ದಲ್ಲಿ ನಮ್ಮ ದೇಹ ದಪ್ಪ ಆಗೋದಿಲ್ಲ, ಬಾಡಿ ವೆಯ್ಟ್ ಗೇನ್ ಆಗೋದಿಲ್ಲ. ಅದು ಒಂದು ಬಹಳ ಉತ್ತಮವಾದ ಗುಣ ಅಂತದ್ದು. ಮತ್ತೆ ಎಫಿಷಿಯಂಟ್ ಫುಡ್ ಕ್ರಾಪ್ಸ್ ಸರ್, ಇದು ಅಂದ್ರೆ ಕಡಿಮೆ ಏರಿಯಾದಲ್ಲಿ ಅತ್ಯಧಿಕವಾದಂತ ಒಂದು ಆಹಾರದ ಇಳುವರಿಯನ್ನು ಕೊಡುವಂತದ್ದು ಒಂದು ಅಂದ್ರೆ ಆಲೂಗೆಡ್ಡೆ. ಮತ್ತೆ ಗ್ಲುಟಿನ್ ಫ್ರೀ ಅಂತ ಸರ್. ಮತ್ತೆ ಇದೊಂದು ಗುಡ್ ಸೋರ್ಸ್ ಆಫ್ ಪೊಟಾಶಿಯಂ. ಪೊಟಾಶಿಯಂ ಕಂಟೆಂಟ್, ಒಂದು ಮೈಕ್ರೋನ್ಯೂಟ್ರಿಯಂಟ್ ಕಂಟೆಂಟ್ ನಮ್ಮ ಬಾಡಿಗೆ ಅತ್ಯುತ್ತಮವಾಗಬೇಕಾಗುತ್ತೆ. ಅಂತ ಒಂದು ಪೊಟಾಶಿಯಂ ಕಂಟೆಂಟ್ ಈ ಒಂದು ಆಲೂಗೆಡ್ಡೆಯಲ್ಲಿ ನಮಗೆ ದೊರೀತದೆ. ಮತ್ತೆ ಥ್ರೋಟ್ ದಿ ಇಯರ್ ಇದು ಭಾರತದಾದ್ಯಂತ ಈ ಒಂದು ಆಲೂಗಡ್ಡೆ ನಮ್ಗೆ ತಿನ್ನೋದಕ್ಕೆ ಆಗ್ಲಿ, ವ್ಯಾಲ್ಯೂ ಆಡ್ ಪ್ರಾಡಕ್ಟ್ ಆಗ್ಲಿ, ನಮ್ಗೆ ಆಲೂಗಡ್ಡೆ ದೊರಕ್ತಾ ಇದೆ. ಮತ್ತೆ ಈ ಎಲ್ಲಾ ಒಂದು ಗುಣಗಳಿಂದ ನಮ್ಮ ಆಲೂಗಡ್ಡೆ ಇವತ್ತು ಆಹಾರ ಬೆಳೆಯಾಗಿ ಅತ್ಯುತ್ತಮವಾಗಿ ನಮ್ಮಲ್ಲಿ ಗುರುತಿಸಿಕೊಂಡಿದೆ. ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಏನೇನು ಉತ್ಪಾದನೆಯನ್ನ ಮಾಡಬಹುದು ಆಲೂಗಡ್ಡೆಯಿಂದ? ಶೇಕಡ 100 ಗ್ರಾಂ ಆಲೂಗಡ್ಡೆಯಲ್ಲಿ 80% ಅಷ್ಟು ತೇವಾಂಶ ಇರುತ್ತೆ, ಇನ್ನು 20% ಮಾತ್ರ ಡ್ರೈ ಮ್ಯಾಟರ್ ಇರುತ್ತೆ. ಅದರಲ್ಲಿ ಇನ್ನು 20% ಡ್ರೈ ಮ್ಯಾಟರ್ ಅಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಶುಗರ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಫ್ಯಾಟ್ ಇರುತ್ತೆ, ಪೊಟಾಷಿಯಂ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಮತ್ತೆ 97% ಕಿಲೋ ಕ್ಯಾಲರಿಯಷ್ಟು ಎನರ್ಜಿ ಸಿಗುತ್ತೆ ನಮಗೆ 100 ಗ್ರಾಂ ಆಲೂಗಡ್ಡೆ ಇದು ಮಾಡೋದ್ರಿಂದ. ಈ ಎಲ್ಲ ಲಾಭಗಳಿಂದ ನಾವು ಆಲೂಗಡ್ಡೆಯನ್ನ ಓನ್ಲಿ ಸಾಂಬಾರ್ಗೆ ಆಗಲಿ ಸಬ್ಜಿಗೆ ಆಗಲಿ ಇದರಗಳು ಹೊರತುಪಡಿಸೋ ಸಹ ನಾವು ಏನು ಮೌಲ್ಯವರ್ಧಿತ ಪದಾರ್ಥವಾಗಿ ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ಮೌಲ್ಯವರ್ಧಿತ ಪದಾರ್ಥಗಳಿಂದ ನಾವು ಕೀಪಿಂಗ್ ಕ್ವಾಲಿಟಿ ಅಂತ ಏನ್ ಹೇಳ್ತೀವಿ ನಾವು ಅದನ್ನ ಇಟ್ಕೋಬಹುದಾಗಿದೆ. 3-4 ತಿಂಗಳವರೆಗೂ ಈ ಒಂದು ಪ್ರೊಸೆಸ್ ಇಟ್ಕೊಂಡು ನಾವು ಸೇವನೆಯನ್ನು ಮಾಡಬಹುದಾಗಿದೆ. ಅದರಲ್ಲಿ ಬಹುಮುಖ್ಯವಾದಂತಹ ಮೌಲ್ಯವರ್ಧಿತ ಪದಾರ್ಥಗಳು ಯಾವ್ಯಾವ ಅಂದ್ರೆ ಚಿಪ್ಸ್, ಫ್ರೆಂಚ್ ಫ್ರೈಸ್, ಮತ್ತೆ ಪೊಟ್ಯಾಟೊ ಫ್ಲೇಕ್ಸ್ ಅಂತ, ಪೊಟ್ಯಾಟೊ ಪೌಡರು, ಪೊಟ್ಯಾಟೊ ಸ್ಟಾರ್ಚ್, ಡಿಹೈಡ್ರೇಟೆಡ್ ಪ್ರಾಡಕ್ಟ್ಸು, ಮತ್ತೆ ಪಾರಿಡ್ಜ್ ಅಂಡ್ ಸೆಮೊಲೈನ್ ಅನ್ನೋ ಒಂದು ಆಲೂಗಡ್ಡೆಯಿಂದ ಮಾಡತಕ್ಕಂಥ ಪದಾರ್ಥಗಳು, ಮತ್ತೆ ಬೇಕರಿ ಪ್ರಾಡಕ್ಟ್ಗಳಾದಂಥ ಪೊಟ್ಯಾಟೊ ಕೇಕ್ಸು, ಪ್ಲಮ್ ಕೇಕು, ಈ ರೀತಿಯೆಲ್ಲ ಮಾಡಂತಕ್ಕದ್ದು. ಮತ್ತೆ ಇತ್ತೀಚೆಗೆ ಬಹಳ ಪ್ರಚಲಿರತಕ್ಕಂಥದ್ದೊಂದು ಪೊಟ್ಯಾಟೊ ಬರ್ಫಿ, ಏನು ಕ್ಯಾಶೋ ಬರ್ಫಿ ಅಂತ ಹೇಳ್ತೀವಿ, ಅದೇ ರೀತಿ ಪೊಟ್ಯಾಟೊ ಬರ್ಫಿನೂ ಸಹ ಇತ್ತೀಚೆಗೆ ಒಂದು ಬಹಳ ಪ್ರಚಲಿತವಾಗಿದೆ. ಈ ಎಲ್ಲ ಪದಾರ್ಥಗಳನ್ನು ಹಲವಾರು ಕಂಪ್ನಿಗಳು ಇವತ್ತು ದೊಡ್ಡ ದೊಡ್ಡ MLC ಕಂಪ್ನಿಗಳು ಸಹ ಒಂದು ಆಲ್ರೆಡಿ ಮುಂದೆ ಬಂದು ಈ ಒಂದು ಉತ್ಪಾದನೆಯನ್ನು ಮಾಡ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಫ್ರೆಂಚ್ ಫ್ರೈಸ್ಗೆ ಆಗಿರ್ಬೋದು, ಚಿಪ್ಸ್ಗೆ ಆಗಿರ್ಬೋದು, ಈ ಒಂದು ಆಲೂಗಡ್ಡೆಗಳನ್ನ ಅದರದೇ ಆದ ಗುಣಗಳು ಬೇಕಾಗುತ್ತೆ. ಯಾವ್ಯಾವ ತಳಿಗಳು ಈ ಒಂದು ಚಿಪ್ಸ್ ಮತ್ತೆ ನಾನು ಆಲ್ರೆಡಿ ಮೊದಲೇ ಹೇಳಿದಂಗೆ ಶೇಕಡ 85% ಇದುವತ್ತು ಚಿಪ್ಸ್ ಪ್ರೊಸೆಸ್ಡ್ ಪ್ರಾಡಕ್ಟ್ ಅಲ್ಲಿ ಮೌಲ್ಯವರ್ಧಿತ ಪದಾರ್ಥಗಳಲ್ಲಿ ಆಲೂಗಡ್ಡೆ ಚಿಪ್ಸ್ ಸಹ ಬಳಸ್ತಾ ಇದೀವಿ ನಾವು. ಅದು ಏನು ವಿಶೇಷ ಗುಣಗಳು, ಏನು ಚಿಪ್ಸ್ ಮಾಡೋಕ್ಕೆ ಏನು ಆಲೂಗಡ್ಡೆಯಲ್ಲಿ ವಿಶೇಷ ಗುಣಗಳು ಬೇಕಾಗುತ್ತೆ, ಫ್ರೆಂಚ್ ಫ್ರೈಸ್ಗೆ ಏನು ವಿಶೇಷ ಗುಣಗಳು ಬೇಕಾಗುತ್ತೆ ಅನ್ನೋದನ್ನು ನಾವು ಅತ್ಯುತ್ತಮವಾಗಿ ತಿಳ್ಕೋಬೇಕಾಗಿದೆ. ಒಂದು ಶೇಪ್, ಚಿಪ್ಸ್ಗಾಗಲಿ ಫ್ರೆಂಚ್ ಫ್ರೈಸ್ಗಾಗಲಿ ಆಲೂಗಡ್ಡೆ ಆಕಾರ, ಅದರದ್ದು ಗುಣಧರ್ಮಗಳು ಸಹ ಬಹಳ ಅತ್ಯುತ್ತಮವಾಗಿ ಬೇಕಾಗುತ್ತೆ. ಒಂದು ಆಲೂಗಡ್ಡೆ ಆಕಾರ ಅಂದ್ರೆ ಚಿಪ್ಸ್ಗೆ ನಾವು ರೌಂಡ್ ಶೇಪ್ಡ್ ಆಲೂಗಡ್ಡೆನ ದುಂಡಾಗಿರಬೇಕು, ಮತ್ತೆ ಫ್ರೆಂಚ್ ಫ್ರೈಸ್ಗೆ ಓವಲ್ ಶೇಪ್ ಅಂದ್ರೆ ಓವಲ್ ಶೇಪ್ ಅಂದ್ರೆ ಉದ್ದನೆಯಾಗಿರತಕ್ಕದನ್ನ ನಾವು ಫ್ರೆಂಚ್ ಫ್ರೈಸ್ ಒಂದು ಇದಕ್ಕೆ ನಾವು ಮೌಲ್ಯವರ್ಧನೆ ಉತ್ಪನ್ನಗಳಿಗೆ ನಾವು ಬೇಕಾಗುತ್ತೆ. ಅದೇ ರೀತಿ ಸೈಜ್ ಸಹ ಬಹಳ ಒಂದು ಅತ್ಯುತ್ತಮವಾಗಿರುತ್ತದೆ. ಮೋರ್ ದೆನ್ 76 mm ಅಷ್ಟು ಒಂದು ಸೈಜ್ ಅನ್ನ ನಾವು ಫ್ರೆಂಚ್ ಫ್ರೈಸ್ ಮೌಲ್ಯವಾದ ಪದಾರ್ಥಕ್ಕೆ ನಾವು ಬೇಕಾಗುತ್ತೆ. ಅದನ್ನ 45-80 mm ಅಷ್ಟು ನಾವು ಚಿಪ್ಸ್ಗೆ ನಾವು ಆ ಒಂದು ಸೈಜ್ ಬೇಕಾಗುತ್ತೆ. ಅದೇ ರೀತಿ ವೆಯ್ಟ್ ಮೋರ್ ದೆನ್ 80 ಗ್ರಾಮ್ ಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಇರಂತ ತೂಕದ್ದು ನಮಗೆ ಫ್ರೆಂಚ್ ಫ್ರೈಸ್ ಬೇಕಾಗುತ್ತೆ. 45-60 ಗ್ರಾಮ್ ಅಷ್ಟು ಒಂದು ತೂಕದ ಒಂದು ನಾವು ಚಿಪ್ಸ್ಗೆ ಮೌಲ್ಯವಾದ ಪದಾರ್ಥಕ್ಕೆ ನಾವು ಬಳಸ್ತಾ ಇದ್ದೇವೆ. ಅದೇ ರೀತಿ ಕಣ್ಣು, ಡೀಪ್ ಐಸ್ ಅಂತ ಏನ್ ಹೇಳ್ತೀವಿ ಆಲೂಗಡ್ಡೆಯಲ್ಲಿ, ಆ ಡೀಪ್ ಐಸ್ ಇರೋದು ಈ ಒಂದು ಫಿಂಗರ್ ಫ್ರೈಸ್ಗಾಗಲಿ ಚಿಪ್ಸ್ಗಾಗಲಿ ಸೂಕ್ತವಾಗಿರೋದಿಲ್ಲ. ಫ್ಲೀಟ್ ಐಸ್ ಅಂತೀವಿ ಅಂದ್ರೆ ಮೇಲೆ ಕಣ್ಣಿರ್ಬೇಕು. ಅಂತ ಒಂದು ಗೆಡ್ಡೆಯ ತಳಿಗಳನ್ನ ನಾವು ಚಿಪ್ಸ್ಗಾಗಿರ್ಬೋದು ಅಥವಾ ಫ್ರೆಂಚ್ ಫ್ರೈಸ್ಗಾಗಿರ್ಬೋದು ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಉಪಯೋಗಿಸ್ತೇವೆ. ಅದೇ ರೀತಿ ಶುಗರ್ ಕಂಟೆಂಟ್, ಇದು ಫ್ರೆಂಚ್ ಫ್ರೈಸ್ಗೆ 150 mm ಕಡಿಮೆ ಇರಬೇಕಾಗತ್ತೆ, ಮಿಲಿಗ್ರಾಮ್ಗಿಂತ. ಅದೇ ರೀತಿ ಚಿಪ್ಸ್ಗೆ 100 mg ಕಡಿಮೆ ಇರಬೇಕಾಗತ್ತೆ, ಇದು ರೆಡ್ಯೂಸಿಂಗ್ ಶುಗರ್ಸ್. ಈ ಒಂದು ಡ್ರೈ ಮ್ಯಾಟರ್ ಶೇಕಡ 20% ಜಾಸ್ತಿ ಬೇಕಾಗುತ್ತೆ. ಈ ಎಲ್ಲ ಗುಣಧರ್ಮಗಳು ಫ್ರೆಂಚ್ ಫ್ರೈಸ್ಗಾಗಲಿ ಚಿಪ್ಸ್ಗಾಗಲಿ ಅದರದೇ ಆದ ಗುಣಧರ್ಮಗಳಿದ್ರೆ ಅದರದ ಶೇಪು, ಕಲ್ಲರು, ಆಕಾರ, ಟೆಕ್ಸ್ಟರ್, ಫ್ಲೇವರು ಎಲ್ಲ ಉತ್ತಮವಾಗಿ ಗುಣಮಟ್ಟದ್ದಾಗಿರುತ್ತೆ, ಚಿಪ್ಸ್ ಆಗಿರ್ಬೋದು, ಫಿಂಗರ್ ಫ್ರೈ. ಹಂಗಾಗಿ ಈ ಒಂದು ಗುಣಮಟ್ಟದ ತಳಿಗಳನ್ನು ನಾವು ಉಪಯೋಗಿಸ್ಬೇಕಾಗುತ್ತೆ. ಯಾವ್ಯಾವ ತಳಿಗಳು ಸೂಕ್ತವಾಗಿರುತ್ತೆ ಈ ಒಂದು ಚಿಪ್ಸ್ಗಾಗಿರ್ಬೋದು ಅಥವಾ ಫಿಂಗರ್ ಫ್ರೈಸ್ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ 68 ತಳಿಗಳನ್ನ ಆಲ್ರೆಡಿ ಈಗಾಗಲೇ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಈ ಮೌಲ್ಯವರ್ಧನೆಗೆ ಸೂಕ್ತವಾದ ತಳಿಗಳು ಸಹ ಬಿಡುಗಡೆ ಮಾಡಿದ್ದಾರೆ. ಮೌಲ್ಯವರ್ಧನೆಗೆ ಸೂಕ್ತವಾದ ತಳಿಗಳು ಯಾವ್ಯಾವ ಅಂತ ಅಂದ್ರೆ ಚಿಪ್ಸೋನ 1, 2, 3, 4 ಅಂದ್ರೆ 4, 1, 2, 3, 4 ಅಂತ ಚಿಪ್ಸೋನ ತಳಿಗಳನ್ನ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಫ್ರೈಸೋನ ಅಂತ ಒಂದು ಉತ್ತಮವಾದ ತಳಿಯನ್ನ ಈ ಒಂದು ಫ್ರೆಂಚ್ ಫ್ರೈಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಇಮ್ಸೋನಾ ಅನ್ನೋದು ಸಹ ಒಂದು ಫ್ರೆಂಚ್ ಫ್ರೈಸ್ಗೆ ಸೂಕ್ತವಾದಂತ ತಳಿ. ಕುಫ್ರಿ ಸೂರ್ಯ ಅಂತ ಒಂದು ತಳಿಯನ್ನು ರಿಲೀಸ್ ಮಾಡಿದ್ದಾರೆ. ಕುಫ್ರಿ ಜ್ಯೋತಿ, ಕುಫ್ರಿ ಲಾವ್ಕರ್, ಈ ಎಲ್ಲಾ ತಳಿಗಳು ಕೇಂದ್ರೀಯ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಶಿಮ್ಲಾದವರು ಬಿಡುಗಡೆ ಮಾಡಿ ಈ ಒಂದು ಮೌಲ್ಯವರ್ಧಿಗೆ ಸೂಕ್ತವಾದ ತಳಿಗಳು ಅಂತ ಘೋಷಣೆ ಮಾಡಿ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಇದಿಷ್ಟು ಆಲೂಗಡ್ಡೆಯ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಡಾಕ್ಟ್ರೆ,

ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು. ಜನವರಿ ಮಾರ್ಚ್ ಮಧ್ಯೆ ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇದು ಇಂದಿನ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಾಳೆ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಪ್ರಿಯ ಕೇಳಿದರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸದ ಬಿತ್ತರವಾಗಲಿದೆ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಅಂತ್ಯಾಕ್ಷರಿ ನೇರ ಫೋನಿಂಗ್ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462889, ಎಸ್ಟಿಡಿ ಕೋಡ್ ಸಂಖ್ಯೆ 0817. 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇಂದು ರಾತ್ರಿ 9:00 ಯುವವಾಣಿ, ಇದರಲ್ಲಿ ರೇಡಿಯೋ ಗೇಮ್ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ HV ಸುವರ್ಣದಾಸ್. 9:30 ಬೆಳದಿಂಗಳು, ಪ್ರೇಮ ಪತ್ರಗಳನ್ನು ಆಧರಿಸಿದ ಶ್ರವ್ಯ ಕಾವ್ಯ, ಪ್ರಸ್ತುತಿ ಪುಟ್ಟಸ್ವಾಮಿ, ಪೀತರಿಕೆರೆ. 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾವ್ಯ ಕೋಲಾಹಲ ನಾಟಕ ಬಿತ್ತರವಾಗಲಿದೆ. ರಚನೆ ಭುವನೇಶ್ವರಿ ಹೆಗಡೆ, ನಿರ್ಮಾಣ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ. 10:30 ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ವಿಶೇಷ ಸ್ವರಸರಣಿಯಲ್ಲಿ ವೃತ್ತಿ ರಂಗಭೂಮಿಯ ಭೀಷ್ಮ, ಗುಬ್ಬಿ ವೀರಣ್ಣ, ರಂಗಸಿಂಧು. ಇದರ ಎರಡನೇ ಭಾಗ ಕೇಳ್ತೀರಿ. ಪರಿಕಲ್ಪನೆ ಮತ್ತು ನಿರ್ಮಾಣ MR ಸತ್ಯನಾರಾಯಣ.